ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆ ವಿಶಾಲ್ ಇದನ್ನಲ್ಲ, ಅವಂದೆಲ್ಲ ಸರಿಯಾಗಿ ನಡೆಯುತ್ತೆ. ನಿನ್ನೆ ಅವನ ಬ್ಯಾಂಕ್ ಅಕೌಂಟ್ ನಲ್ಲಿ 15,000 ರೂಪಾಯಿ ಫ್ರಾಡ್ ಆಯ್ತು ಗೊತ್ತಾ. ಆದ್ರೆ ಅವನಿಗೆ ಟೆನ್ಷನ್ ಇಲ್ಲ ನೋಡು. ಟೆನ್ಷನ್ ಯಾಕೆ, ನನ್ನ ತಪ್ಪೇನೂ ಇರಲಿಲ್ಲ. ಆದ್ರೂ ಫ್ರಾಡ್ ನಡೆದ ಕೂಡಲೇ ನಾನು ತಕ್ಷಣ ಬ್ಯಾಂಕಿಗೆ ತಿಳಿಸಿದೆ. RBI ಹೇಳುತ್ತೆ, ನಿಮ್ಮ ಅಕೌಂಟ್ ನಿಂದ ಯಾರಾದ್ರೂ ಮೋಸದಿಂದ ಹಣ ತೆಗೆದಿದ್ರೆ ಆದಷ್ಟು ಬೇಗ ಬ್ಯಾಂಕಿಗೆ ತಿಳಿಸಿ. 3 ದಿನಗಳೊಳಗೆ ತಿಳಿಸಿದ್ರೆ ಯಾವುದೇ ನಷ್ಟ ಇಲ್ಲ, ನೀವು ತಡ ಮಾಡಿದಷ್ಟು ನಷ್ಟ ಹೆಚ್ಚು. ನಿಮ್ಮ ಬ್ಯಾಂಕ್ ಅಕೌಂಟಿನ ಪಿನ್, ಪಾಸ್ವರ್ಡ್ ಮತ್ತು OTPಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. RBI ಹೇಳುತ್ತೆ, ಅರಿತುಕೊಳ್ಳಿ, ಜಾಗರೂಕರಾಗಿರಿ. ಆಕಾಶವಾಣಿ ಮಡಿಕೇರಿ, ಈಗ ಕಾರ್ಯಕ್ರಮ ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಲಸಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ SM ಸವಿತಾ ಅವರೊಂದಿಗೆ ಸಂದರ್ಶನ ಹಾಗೂ ಜೇನು ಕೃಷಿ ಕುರಿತು ಮಾಹಿತಿ ಇದೆ. ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹಲಸಿನ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಈ ಕುರಿತು ಡಾಕ್ಟರ್ ಸವಿತಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಸವಿತಾ ಅವರೇ. ನಮಸ್ಕಾರ. ತಾವಿವತ್ತು ಗ್ರಾಮೀಣ ಮಹಿಳೆಯರಿಗೆ ಹಲಸಿನ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಮೌಲ್ಯವರ್ಧನೆ ಅಂದರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಗ್ರಾಹಕರು ಇಷ್ಟಪಡುವಂತೆ ಯಾವುದೇ ಒಂದು ಕಚ್ಚಾ ವಸ್ತುವನ್ನು ಮಾರುಕಟ್ಟೆಗೆ ತರೋಕ್ಕಿಂತ ಮುಂಚೆ ವಿವಿಧ ಉತ್ಪನ್ನಗಳಾಗಿ ತಯಾರಿಸಿ, ಅಂದರೆ ಅದಕ್ಕೆ ಬೇರೆ ವಸ್ತುಗಳನ್ನು ಸೇರಿಸಿ ಅದರ ಮೌಲ್ಯವನ್ನು ಹೆಚ್ಚಿಸೋದು, ಅಂದರೆ ಅದರ ಬೆಲೆ ಹೆಚ್ಚಿಸಿ ಲಾಭ ಪಡೆಯೋದಕ್ಕೆ ಮೌಲ್ಯವರ್ಧನೆ ಅಂತ ಕರಿತೇವೆ. ಅಂದರೆ ಈಗ ಮೌಲ್ಯವರ್ಧನೆಯಲ್ಲಿ ಮುಖ್ಯವಾಗಿ ಯಾವ್ಯಾವ ಅಂಶಗಳನ್ನು ಗಮನಿಸಬೇಕಾಗುತ್ತೆ? ಮಾರುಕಟ್ಟೆಯಲ್ಲಿ ಗ್ರಾಹಕರ ಮನಸ್ಸೆಳೆಯುವಂತೆ ಆಹಾರ ಮೌಲ್ಯವರ್ಧನೆ ಮಾಡಬೇಕಾದ್ರೆ ಅದಕ್ಕೆ ಉಪಯೋಗಿಸುವಂತಹ ವಸ್ತುಗಳ ಗುಣಲಕ್ಷಣ, ಅದನ್ನು ತಯಾರಿಸಲು ತಾಂತ್ರಿಕತೆ, ಆಮೇಲೆ ಅದಕ್ಕೆ ಎಷ್ಟು ಜನರ ಶ್ರಮ ಬೇಕು, ಆಮೇಲೆ ಅದಕ್ಕೆ ತಯಾರಿಸೋಕ್ಕೆ ಕಾಲಾವಧಿ ಎಷ್ಟು ಬೇಕು, ಅದಕ್ಕೆ ಒಂದು ಅಂದವಾದ ಪ್ಯಾಕೇಜ್ ಮತ್ತು ಲೇಬಲ್ಗಳ ಬಗ್ಗೆ ಅರಿವಿರಬೇಕು, ಆಮೇಲೆ ಈ ಆಹಾರ ತಯಾರಿಸಿದಂಥ ವ್ಯಕ್ತಿಗೆ ಸಾಕಷ್ಟು ಕೌಶಲ್ಯತೆ ಇದ್ದರೆ ಒಂದು ಒಳ್ಳೆ ಬೆಲೆ ಪಡ್ಕೊಳ್ಬೋದು. ಈ ಮೌಲ್ಯವರ್ಧನೆ ಮಾಡೋದ್ರಿಂದ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತದೆ ಮತ್ತು ಇತರರಿಗೆ ಉದ್ಯೋಗ ಕೂಡ ಕಲ್ಪಿಸ್ಕೊಡ್ಬೋದು. ಈ ಮೌಲ್ಯವರ್ಧಿತ ಆಹಾರಗಳನ್ನು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋದ್ರಿಂದ ಒಂದು ಆರ್ಥಿಕ ಭದ್ರತೆ, ಆಹಾರ ಭದ್ರತೆ ಮತ್ತು ಪೋಷಕಾಂಶಗಳ ಭದ್ರತೆಯನ್ನ ಪಡ್ಕೊಳ್ಬಹುದು. ಅಂದ್ರೆ ಮುಖ್ಯವಾಗಿ ನಮ್ಮ ಗ್ರಾಮೀಣ ಮಹಿಳೆಯರು ಈ ಸಂಸ್ಕರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಆದಾಯವನ್ನು ಪಡ್ಕೋಬಹುದು, ಆದಾಯ ಪಡ್ಕೋಬಹುದು, ಇತರರಿಗೂ ಉದ್ಯೋಗ ಅವಕಾಶ ಕೂಡ ಕಲ್ಪಿಸ್ಕೊಡ್ಬಹುದು. ಈಗ ಈ ಮೌಲ್ಯವರ್ಧನೆ ಮನೆ ಮಟ್ಟಿಗೆ ಮಾಡಿದ್ರೆ ಆಹಾರ ಭದ್ರತೆ ಮತ್ತು ಪೌಷ್ಟಿಕಾಂಶಗಳ ಭದ್ರತೆ ಪಡ್ಕೋಬಹುದು. ಆದ್ರೆ ಇದನ್ನೇ ಒಂದು ಆದಾಯ ಬರುವಂತ ಚಟುವಟಿಕೆ ಆಗಿ ಆಯ್ಕೆ ಮಾಡಿಕೊಂಡ್ರೆ ಅದರಿಂದ ಸ್ವಲ್ಪ ಮಟ್ಟಿಗಾದ್ರೂ ಆಹಾರ ಭದ್ರತೆ ಪಡ್ಕೋಬಹುದು. ಮತ್ತೆ ಒಳ್ಳೆ ಗುಣಮಟ್ಟದ ಆಹಾರವನ್ನ ಮನೆ ಮಟ್ಟದಲ್ಲೇ ಪಡ್ಕೊಂಡಂಗಾಗುತ್ತೆ ಈ ರೀತಿ ಮಾಡೋದ್ರಿಂದ. ಆದ್ರೆ ಇದನ್ನ ನೀವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಾಗ ಇದು ಹೇಗಿರ್ಬೇಕು ಅಂದ್ರೆ, ಮಾರ್ಕೆಟ್ ಅಲ್ಲಿ ಏನ್ ಆಹಾರ ಸಿಗ್ತಾ ಇದೆ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರ್ಬೇಕು, ಆಮೇಲೆ ಹೆಚ್ಚು ರುಚಿಕರವಾಗಿರ್ಬೇಕು ಮತ್ತು ಇದ್ರ ಬೆಲೆ ಸ್ವಲ್ಪ ಕಡಿಮೆ ಅಥವಾ ಮಾರುಕಟ್ಟೆಯಲ್ಲಿ ಏನ್ ಬೆಲೆ ಇದೆ ಅದರಷ್ಟೇ ಇರಬೇಕು. ಇದಕ್ಕೆ ಒಂದು ಒಳ್ಳೆ ಪ್ಯಾಕೇಜ್ ಮತ್ತು ಲೇಬಲ್ ಕೂಡ ಹೊಂದಿರಬೇಕು. ಇಷ್ಟೆಲ್ಲ ಅಂಶಗಳನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕು ಅಂದ್ರೆ ಇರಬೇಕಾಗತ್ತೆ. ಇನ್ನ ಈ ಹಣ್ಣುಗಳನ್ನ ರಕ್ಷಕ ಆಹಾರ ಅಂತ ಕರಿತೀವಿ, ಈ ಹಣ್ಣುಗಳ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಈ ಹಣ್ಣುಗಳು ನಮ್ಮ ಉತ್ತಮ ಆರೋಗ್ಯಕ್ಕೆ ತುಂಬಾ ಬೇಕಾಗಿರ್ತದೆ. ಪ್ರತಿದಿನ ಅಂದಾಜ್ ಒಂದು 100 ಗ್ರಾಂನಷ್ಟಾದ್ರೂ ಹಣ್ಣು ತಿನ್ಬೇಕು, ಅಂದ್ರೆ ಲಭ್ಯತೆ ಅನುಗುಣವಾಗಿ, ಅದೇ ತಿನ್ಬೇಕು ಇದು ತಿನ್ಬೇಕು ಅಂತ ಏನಿಲ್ಲ. ಆಮೇಲೆ ಈ ಹಣ್ಣುಗಳು ಬೇಗ ಹಾಳಾಗೋದ್ರಿಂದ ಇದು ಕಡಿಮೆ ಬೆಲೆಯಲ್ಲಿ 6 ಋತುಗಳಲ್ಲಿ ಸಿಗ್ತವೆ. ಈ ಹಣ್ಣುಗಳಲ್ಲಿ ಖನಿಜಾಂಶಗಳು, ಜೀವಸತ್ವಗಳು ಮತ್ತು ನಾರಿನಾಂಶ ಅತಿ ಹೆಚ್ಚಾಗಿ ಸಿಗ್ತದೆ. ಅದಕ್ಕೆ ಇದನ್ನ ಸಂಸ್ಕರಿಸಿ ಮೌಲ್ಯವರ್ಧಿಸಿ ಇದನ್ನ ಸಂರಕ್ಷಿಸಿದ್ರೆ ಈ ಹಣ್ಣುಗಳನ್ನ ನಾವು ಇದರ ರುಚಿ ಮತ್ತು ಪರಿಮಳ ಇಡೀ ವರ್ಷ ಕೂಡ ಅನುಭವಿಸಬಹುದು. ಆದ್ದರಿಂದ ಮುಖ್ಯವಾಗಿ ನಾವು ಹಣ್ಣುಗಳನ್ನ ಸಂಸ್ಕರಣೆ ಮಾಡೋದು ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಇನ್ನು ಮುಖ್ಯವಾಗಿ ಈ ಸಂರಕ್ಷಣೆಯ ತಂತ್ರಗಳಿಗೆ ಬಂದ್ರೆ ಯಾವ್ಯಾವ ತಂತ್ರಗಳನ್ನ ನಾವು ಬಳಸ್ಕೋಬಹುದು ಅಂತೀರಾ? ಈ ಸಂರಕ್ಷಣೆ ತಂತ್ರಗಳು ಬಹಳ ಸರಳ ಮತ್ತು ಸುಲಭ. ಇವುಗಳನ್ನು ಮನೆಯಲ್ಲೇ ಅನುಸರಿಸಬಹುದು. ಇದರಲ್ಲಿ ಒಂದು ಅಂದ್ರೆ ನಿರ್ಜಲೀಕರಣ ಅಂದ್ರೆ ಡ್ರೈಯಿಂಗ್, ಒಣಗಿಸಬಹುದು. ಆಮೇಲೆ ಇನ್ನೊಂದು ಶಾಖ ಸಂರಕ್ಷಣೆ, ಹೀಟ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಆಮೇಲೆ ಸಂರಕ್ಷಣೆ ಉಪ್ಪು ಮುಖಾಂತರ, ಸಕ್ಕರೆ ಮುಖಾಂತರ, ಹುಳಿ ರಸ ಅಂದ್ರೆ ವಿನೆಗರ್ ಉಪಯೋಗಿಸಿ, ಆಮೇಲೆ ಫ್ರೀಜಿಂಗ್ ಅಂದ್ರೆ ಹಿಮಗಟ್ಟಿಸುವಿಕೆ ಅದರಿಂದ ಕೂಡ ಮಾಡಬಹುದು. ಆಮೇಲೆ ಈಗ ರಾಸಾಯನಿಕ ಸಂರಕ್ಷಣೆ ಕೂಡ ಮಾಡಬಹುದು ನಾವು. ಇದರಲ್ಲಿ ನಮ್ಮ ಭಾರತದಲ್ಲಿ ಒಂದು ಎರಡಕ್ಕೆ ಅನುಮತಿ ಸಿಕ್ಕಿದೆ. ಅದು ಯಾವ್ದಂದ್ರೆ ಸೋಡಿಯಂ ಬೆಂಜೋಯಿಟ್ ಮತ್ತು ಪೊಟ್ಯಾಸಿಯಂ ಮೆಟಾಬೈಸಲ್ಫೈಡ್. ಇದರಲ್ಲಿ ಸೋಡಿಯಂ ಬೆಂಜೋಯಿಟ್ ಯಾವುದೇ ಹಣ್ಣುಗೂ ಉಪಯೋಗಿಸಬಹುದು, ಆದ್ರೆ ಪೊಟ್ಯಾಸಿಯಂ ಮೆಟಾಬೈಸಲ್ಫೈಡ್ ನಾವು ಹಣ್ಣುಗಳ ಬಣ್ಣದ ಮೇಲೆ ಉಪಯೋಗಿಸಬೇಕಾಗತ್ತೆ. ಯಾವ್ದಕ್ ಬಣ್ಣ ಇಲ್ಲ ಅದಕ್ ಉಪಯೋಗಿಸಬಹುದು, ಬಣ್ಣ ಇದ್ರೆ ಅದು ಕುಗ್ಗೋಗ್ಬಿಡುತ್ತದೆ, ಕೆಟ್ಟುಬಿಡುತ್ತೆ. ಅದರಿಂದ ಈ ಪೊಟ್ಯಾಸಿಯಂ ಮೆಟಾಬೈಸಲ್ಫೈಡ್ ನೋಡ್ಕೊಂಡು ಬೆಳೆಸಬೇಕಾಗತ್ತೆ. ಆಮೇಲೆ ಇದು ಉಪಯೋಗಿಸೋ ಪ್ರಮಾಣ 0.8 to 1 gram ಅಷ್ಟು ಕಡಿಮೆ ಇರಬೇಕಾಗತ್ತೆ. ಅಷ್ಟು ಕಡಿಮೆ ಪರ್ ಕೆಜಿ, 1 kg ಅಷ್ಟು ಉಪಯೋಗಿಸಿದ್ರೆ ಸಂರಕ್ಷಣೆ ಒಂದು ವರ್ಷ ತನಕ ಯಾವುದೇ ಹಣ್ಣನ್ನು ಸಂರಕ್ಷಣೆ ಮಾಡಬಹುದು. 800 milligram ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗುತ್ತೆ. ಇನ್ನ ಈ ಹಲಸಿನ ಹಣ್ಣಿಗೆ ಬಂದ್ರೆ ಇದರ ಒಂದು ಪೌಷ್ಟಿಕತೆ, ಪ್ರಾಮುಖ್ಯತೆ ಮತ್ತೆ ಸಂಸ್ಕರಣೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಹಲಸಿನ ಹಣ್ಣು ಹೆಚ್ಚು ಪೋಷಕಾಂಶಗಳಿಂದ ಕೂಡಿದ ಆಕರ್ಷಕ ಬಣ್ಣ ಮತ್ತು ಪರಿಮಳ ಹೊಂದಿದಂತ ಹಣ್ಣು ಇದು. ಇದು ಈಗ ಕಳೆದ 3 ವರ್ಷಗಳಿಂದ ತುಂಬಾ ಪ್ರಾಮುಖ್ಯತೆ ಪಡೀತಾ ಇದೆ. ಇದಕ್ಕೆ ಬಡವರ ಹಣ್ಣು ಅಂತಾನೂ ಕರೀತಾರೆ. ಇದು ಋತುಕಾಲದಲ್ಲಿ ತುಂಬಾ ಕಡಿಮೆ ಬೆಲೆಗೆ ದೊರೆಯುತ್ತದೆ. ಆಮೇಲೆ ಇದರಲ್ಲಿ ಪ್ರೋಟೀನು, ನಾರಿನಾಂಶ, ಶಕ್ತಿ, ಪಿಷ್ಟ, ಜೀವಸತ್ವ ಮತ್ತು ಖನಿಜಾಂಶಗಳು ಕೂಡ ಹೊಂದಿರ್ತದೆ. ಈ ಹಣ್ಣಲ್ಲಿ 3 ಭಾಗಗಳಿರ್ತವೆ, ಒಂದು ತೊಳೆ, ಒಂದು ಬೀಜ, ಇನ್ನೊಂದು ದಿಂಡು. ಅಂದ್ರೆ ಈ ಹಣ್ಣಲ್ಲಿ ನಾವು ತಿನ್ನೋ ಭಾಗ ಒಂದು 30% ಅಷ್ಟೇ. ಅದು ಬಿಟ್ರೆ ಒಂದು 60% ನಷ್ಟ ಆಗ್ತಾ ಇದೆ. ಅದು ಯಾವ್ದಂದ್ರೆ ಬೀಜ ಮತ್ತು ದಿಂಡು. ಇದರದ್ದು ಪ್ರಾಮುಖ್ಯತೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಬಟ್ ಇದನ್ನ ಕೂಡ ಉಪಯೋಗಿಸಿ ನಾವು ಬೇರೆ ಬೇರೆ ಆಹಾರ ತಯಾರಿಸಬಹುದು. ಇದರಲ್ಲಿ ತೊಳೆಗಳನ್ನ ಮಾತ್ರ ಬಿಡಿಸಿ ತಿನ್ನೋದೇ ಸಾಮಾನ್ಯವಾಗಿ ನೋಡ್ತಾ ಇದೀವಿ. ಇದರಲ್ಲಿ ಇನ್ನು ಬೇರೆ ಮೌಲ್ಯವರ್ಧಿತ ಆಹಾರ ಕೂಡ ತಯಾರಿಸಬಹುದು. ತೊಳೆಗಳಿಂದ, ಬೀಜಗಳಿಂದನು, ಆಮೇಲೆ ದಿಂಡಿಯಿಂದನು ತಯಾರಿಸಬಹುದು. ಉದಾಹರಣೆ ಕೊಡ್ತಾರೆ? ಉದಾಹರಣೆ ಹಣ್ಣಿಂದ ಅಂದ್ರೆ ಹಲ್ವಾ, ಜ್ಯೂಸ್ ತಯಾರಿಸಬಹುದು. ಆಮೇಲೆ ಕಾಯಿಯಿಂದ ಚಿಪ್ಸ್ ಮತ್ತೆ ಹಪ್ಪಳ ತಯಾರಿಸಬಹುದು. ಮತ್ತೆ ಬೀಜದ ಹಿಟ್ಟಿಂದ ಬೋಂಡಾ, ಚಪಾತಿ, ಬಿಸ್ಕೆಟ್ ಇವೆಲ್ಲ ತಯಾರಿಸಬಹುದು. ಯಾವ್ಯಾವ ರಾಜ್ಯಗಳಲ್ಲಿ ಇದನ್ನ ಹೆಚ್ಚು ಸಾಗುವಳಿ ಮಾಡ್ತಾ ಇರೋದು ಅಂದ್ರೆ ಈ ಹಣ್ಣು ಎಲ್ಲ ಲಭ್ಯವಾಗ್ತಾ ಇರುತ್ತೆ ಸದ್ಯ? ಈ ಹಣ್ಣು ನಮ್ಗೆ ಲಭ್ಯ ಇರೋದು ಅಂದ್ರೆ ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳ್ನಾಡು, ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ, ಆಸಾಮ್, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್. ಅಲ್ಲಿ ಸಂಸ್ಕರಣೆಗೂ ಕೂಡ ಬಹಳಷ್ಟು ಅವಕಾಶಗಳಿದಾವೆ. ಹೌದು. ಈಗ ಬೇರೆ ಬೇರೆ ಸಂಸ್ಕರಣಾ ಪದಾರ್ಥಗಳಿಗೆ ಬಂದ್ರೆ ಹಲಸಿನ ಹಲ್ವಾ ಅಂತ ತಾವು ಹೇಳಿದ್ರಿ, ಇದ್ರ ಬಗ್ಗೆ ಒಂದು ಮಾಹಿತಿ ಮಾಡ್ಕೊಡ್ತೀರ? ಈಗ ಹಲಸಿನ ಹಲ್ವಾ ಹೆಂಗ್ ತಯಾರಿಸಬಹುದು ಅಂದ್ರೆ, ಬೀಜರಹಿತ ಹಣ್ಣಾದ ತೊಳೆಗಳನ್ನು ತಗೊಂಡು ಇದನ್ನ ಚೂರ್ ಚೂರಾಗಿ ಕತ್ತರಿಸಿ 15 ನಿಮಿಷ ಹವೆಯಲ್ಲಿ ಕುಕ್ಕರ್ ಅಲ್ಲಿ ಬೇಯಿಸಿಕೊಳ್ಬೇಕು. ಬೀಜರಹಿತ ತೊಳೆಗಳು ಅಂದ್ರೆ ಬೀಜ ತಕ್ಕೊಂಡು ಬೀಜ ತೆಗೆದು ಮಾಡ್ಬೇಕಾಗತ್ತೆ. ಇದನ್ನ 15 ನಿಮಿಷ ಬೇಯಿಸಿಕೊಂಡ ಮೇಲೆ ಇದಕ್ಕೆ 200 gram ಸಕ್ಕರೆ, ಅಂದ್ರೆ 1 kg ಹಣ್ಣು ತಗೊಂಡ್ರೆ ನೀವು ಅದಕ್ಕೆ 200 gram ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸಿ ಕುದಿಸ್ಕೊಳ್ಬೇಕು. ಇದಕ್ಕೆ ಒಂದು 100 ml ತುಪ್ಪ ಹಾಕಿ ಆಮೇಲೆ ಒಂದು ಹದ ಬರುವ ತನಕ ಚೆನ್ನಾಗಿ ಬೇಯಿಸಿದ್ರೆ ಹಲ್ವಾ ರೆಡಿ ಆಗುತ್ತೆ. ಇದಕ್ಕೆ ನೀವು ಬೇಕಿದ್ರೆ ಕರೆದಂತ ಗೋಡಂಬಿ, ಒಣದ್ರಾಕ್ಷಿಗಳನ್ನ ಸೇರಿಸಿ ಅಲಂಕರಿಸಿ ಅದನ್ನ ಬಳಸ್ಕೋಬಹುದು. ಇದನ್ನ ಪ್ಯಾಕ್ ಮಾಡಿ ಮಾರಾಟನೂ ಮಾಡಬಹುದು. ಇದು ನಮ್ಗೆ ಒಂದು 3-4 ದಿನ ತಿನ್ಬಹುದು ಇದನ್ನ ಇಟ್ಕೊಂಡು. ಸಾಧಾರಣ ಕೊಠಡಿ ಉಷ್ಣತೆಯಲ್ಲಿ, ಅದೇ ರೆಫ್ರಿಜರೇಟರ್ ಅಲ್ಲಾದ್ರೆ 7-10 ದಿನಗಳ ತನಕ ಉಪಯೋಗಿಸ್ಕೋಬಹುದು. ಒಂದು ವಾರಕ್ಕಿಂತ ಹೆಚ್ಚಾಗಿ ಇಟ್ಕೋಬಹುದು. ಇನ್ನ ಹಲಸಿನ ಚಿಪ್ಸ್ ಅಂತ ಹೇಳಿದ್ರಿ, ಇದನ್ನ ಹೇಗ್ ಮಾಡ್ಕೋಬೇಕಾಗುತ್ತೆ? ಕಾಯಿ ಬೇಕು ಇದು ತಯಾರಿಸಕ್ಕೆ. ಹಣ್ಣಾಗದಂತ ಅಂದ್ರೆ ಕಾಯಿ ತಗೊಂಡು ಅದರಲ್ಲೂ ಬೀಜನ ತೆಗೆದು ಬಿಟ್ಟು ಇದನ್ನ ಸಣ್ಣದಾಗಿ ಉದ್ದುದ್ದೆಯಾಗಿ ಹೆಚ್ಕೋಬೇಕು. ಇದನ್ನ ಚೆನ್ನಾಗಿ ಕಾಯ್ದಂತ ಎಣ್ಣೆಯಲ್ಲಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಕರಿಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಪುಡಿಯನ್ನು ಸೇರಿಸಿದ್ರೆ ಹಲಸಿನ ಚಿಪ್ಸ್ ರೆಡಿ ಆಗಿರುತ್ತೆ. ಇದು ಸ್ವಲ್ಪ ಸುಲಭವಾದಂತ ವಿಧಾನ ಅಂತ ಹೇಳ್ಬೋದು. ಹಾ, ತುಂಬಾ ಸುಲಭ ಇದೆ. ಇನ್ನ ಈ ಹಲಸಿನ ಹಣ್ಣಿನ ರಸವನ್ನ ಯಾವ ರೀತಿ ಮಾಡ್ಕೋಬಹುದು ಅಂತೀರ? ಹಲಸಿನ ಹಣ್ಣಿನ ರಸ ತಯಾರಿಸಬೇಕಾದ್ರೆ ನಮ್ಗೆ ಒಂದು ಹಲಸಿನ ಹಣ್ಣು ಬೇಕಾಗ್ತದೆ. ಇದರಲ್ಲೂ ಕೂಡ ಬೀಜಗಳನ್ನು ತೆಗೆದು ಈ ತೊಳೆಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ನೀರು ಸೇರಿಸಿ ರುಬ್ಕೊಳ್ಬೇಕು. ಅಂದ್ರೆ 1 kg ಗೆ 1-4 liter ನೀರು ಸೇರಿಸಿ ಇದನ್ನ ಚೆನ್ನಾಗಿ ರುಬ್ಕೊಂಡು ಇದಕ್ಕೆ ಅಂದ್ರೆ 1 ಕೆಜಿ ನೀವು ಹಣ್ಣನ್ನು ತಗೊಂಡಿದ್ರೆ ಅದಕ್ಕೆ 350 ಗ್ರಾಂ ಸಕ್ಕರೆ ಸೇರಿಸಿ, 1.5 ಗ್ರಾಂ ಸಿಟ್ರಿಕ್ ಆಸಿಡ್ ಅಂದ್ರೆ ಸಿಟ್ರಿಕ್ ಆಮ್ಲವನ್ನ ಸೇರಿಸಿ, ಇದನ್ನ ಚೆನ್ನಾಗಿ ಸ್ವಲ್ಪ 80 ಡಿಗ್ರಿ ಸೆಂಟಿಗ್ರೇಡ್ಗೆ ಪಾಶ್ಚರೈಸೇಷನ್ ಅಂದ್ರೆ ಪಾಶ್ಚೀಕರಣ ಮಾಡಿಸ್ಬಿಟ್ಟು ಇದನ್ನ ಒಂದು ತೆಳುವಾದ ಬಟ್ಟೆಯಲ್ಲಿ ಶೋಧಿಸಿದ್ರೆ ನಿಮ್ಗೆ ಒಂದು ಒಳ್ಳೆ ಹಲಸಿನ ಹಣ್ಣಿನ ಜ್ಯೂಸ್ ಸಿಗ್ತದೆ. ಈಗ ನಾವು ಇಲ್ಲಿ ಸಿಟ್ರಿಕ್ ಆಮ್ಲ ಬಳಸ್ತೀವಲ್ಲ, ಇದು ಆರೋಗ್ಯದ ಮೇಲೆ ಏನು ಕೆಟ್ಟ ಪರಿಣಾಮ ಉಂಟು ಮಾಡಲ್ಲ? ಇಲ್ಲ ಇಲ್ಲ, ಇದರಿಂದ ಏನು ಕೆಟ್ಟ ಪರಿಣಾಮ ಇಲ್ಲ. ಇದು ಅನುಮತಿ ಇದೆ ನಮ್ಮ ಭಾರತದಲ್ಲಿ ಉಪಯೋಗಿಸಬೇಕಂತ. ಇದು ರಕ್ಷಕ ಅಷ್ಟೇ, ಮತ್ತು ಸ್ವಲ್ಪ ಹುಳಿ ಅಂಶ ಸಿಗ್ತದೆ. ಅದರಿಂದ ಇದು ಬೇಗ ಕೆಟ್ಟ ಹೋಗಲ್ಲ, ಬೇಗ ಕೆಟ್ಟ ಹೋಗಲ್ಲ. ಇದನ್ನ ನಾವು ಶೇಖರಣೆ ಮಾಡಬಹುದು ಮತ್ತೆ ಕಡಿಮೆ ಪ್ರಮಾಣದಲ್ಲಿ ಬಳಸ್ತೀವಿ. ಇನ್ನ ಹಲಸಿನ ಉಪ್ಪಿನಕಾಯಿಯನ್ನ ಯಾವ ರೀತಿ ಮಾಡ್ಕೋಬಹುದು ಅಂತ? ಈಗ ಹಲಸಿನ ಉಪ್ಪಿನಕಾಯಿ ಇದು ಎಳೆ ಹಲಸಿನ ಕಾಯಿಗಳಿಂದ ಅಥವಾ ದಿಂಡಿನಿಂದ ಎರಡರಿಂದನೂ ತಯಾರಿಸಬಹುದು. ಈ ತೊಳೆಗಳು ಅಥವಾ ದಿಂಡಿನ ಚೂರುಗಳನ್ನು ಉಪ್ಪಿನ ಜೊತೆ 2 ಅಥವಾ 6 ದಿನ ತನಕ ಅದನ್ನ ಬೆರೆಸಿ ಬಿಸಿಲಲ್ಲಿ ಒಣಗಿಸ್ಬೇಕು. ಆಮೇಲೆ ಇದು ಚೆನ್ನಾಗಿ ಒಣಗಿದ್ಮೇಲೆ ಇದನ್ನ ಕಾಯ್ದ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಜೊತೆ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಇದಕ್ಕೆ ಮೆಣಸಿನ ಪುಡಿ, ಸಾಸಿವೆ ಮತ್ತು ಜೀರಿಗೆ ಪುಡಿ ಬೆರೆಸ್ಬೇಕು. ಲಾಸ್ಟ್ಗೆ ಒಂದ್ ಸ್ವಲ್ಪ ಹುಳಿ ರಸ ಅಂದ್ರೆ ವಿನೆಗರ್ ಅಂತ ಹೇಳ್ತೀವಿ, ಇದು ಬೆರೆಸ್ಬೇಕು. ಇದು 1 ಕೆಜಿಗೆ 100 ml ವಿನೆಗರ್ ಬೆರೆಸಿ ಇದನ್ನ ಒಂದು ಶುಚಿಯಾದ ಗಾಜಿನ ಡಬ್ಬಿಯಲ್ಲಿ ಇಟ್ಕೊಂಡ್ರೆ ತುಂಬಾ ದಿನ ಶೇಖರಣೆ ಮಾಡಬಹುದು. ಶೇಖರಣೆ ಮಾಡಿಟ್ಕೊಂಡು ಬಳಸ್ತಾ ಇರ್ಬೋದು. ಈಗ ಸಾಧಾರಣವಾಗಿ ಈ ಹಲಸಿನ ಬೀಜವನ್ನ ಸುಟ್ಟು ತಿನ್ನೋದನ್ನ ನಾವು ಕಾಣಬಹುದು. ಹೌದು, ಇದನ್ನ ಬಿಟ್ಕೊಂಡು ಇನ್ಯಾವ ರೀತಿ ಬಳಸ್ಕೋಬಹುದು ಅಂತ? ಇದು ಹಲಸಿನ ಬೀಜ, ಇದು ಒಣಗಿಸಿ ಇದನ್ನ ಪುಡಿ ಮಾಡಿ ತಯಾರಿಸಿ ಇಟ್ಕೊಂಡ್ರೆ ಇದರಿಂದ ವಡೆಗಳನ್ನ ಮಾಡಬಹುದು. ಬೋಂಡ ಮಾಡ್ತಾರಲ್ಲ ಆತರ ಮಾಡಬಹುದು. ಆಮೇಲೆ 1 ಪ್ರಮಾಣ ಗೋಧಿ ಹಿಟ್ಟು, 1 ಪ್ರಮಾಣ ಈ ಬೀಜದ ಹಿಟ್ಟು ತಗೊಂಡ್ರೆ ಇದರಿಂದ ಚಪಾತಿ ತಯಾರಿಸಬಹುದು. ಆಮೇಲೆ ಮೈದಾ ಹಿಟ್ಟಿನ ಜೊತೆ ಇದನ್ನ ಸೇರಿಸಿದ್ರೆ ಒಳ್ಳೆ ಒಳ್ಳೆ ಬಿಸ್ಕೆಟ್ ಗಳನ್ನ ತಯಾರಿಸಬಹುದು. ಮತ್ತೆ ಕರೆದು ಕೂಡ ಇದನ್ನ ಕರೆದು ಕೂಡ ತಿನ್ಬಹುದು. ಈ ರೀತಿಯಾಗಿ ಬೇರೆ ಬೇರೆ ಪ್ರಯೋಜನಗಳಿಗೆ ನಾವು ಇದನ್ನ ಬಳಸ್ಕೋಬಹುದು. ಇನ್ನ ಹಪ್ಪಳವನ್ನ ಮಾಡ್ಕೋಬಹುದು ಇದರಿಂದ? ಹಲಸಿನ ಕಾಯಿಯಿಂದ ಹಪ್ಪಳ ಮಾಡಬಹುದು. ಈಗ ಹಲಸಿನ ಕಾಯಿ ತೊಳೆಗಳನ್ನು ತಗೊಂಡು ಇದನ್ನ ಉಗಿಯಲ್ಲಿಗೋಬೇಕು. ಆಮೇಲೆ ಇದಕ್ಕೆ ಜೀರಿಗೆ, ಕೊತ್ತಂಬರಿ, ಇಂಗು, ಉಪ್ಪು, ಮೆಣಸು, ಅರಿಶಿನ ಮತ್ತೆ ಮೆಣಸಿನ ಪುಡಿ ಇದನ್ನ ಎಲ್ಲ ಮಿಶ್ರಣವನ್ನ ಸೇರಿಸಿಟ್ಕೊಳ್ಬೇಕು. ಬೇಯಿಸಿದಂತ ಹಲಸಿನ ತೊಳೆ ಮತ್ತು ಈ ಹೇಳಿದ್ನಲ್ಲ ಎಲ್ಲಾ ಮಿಶ್ರಣಗಳನ್ನ ಸೇರಿಸಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಆಮೇಲೆ ಇದನ್ನ ಉಂಡೆ ಮಾಡಿ ಒತ್ತಿದ್ರೆ ಒಳ್ಳೆ ಹಪ್ಪಳ ತಯಾರಿಸಬಹುದು. ಇದನ್ನ ಆಮೇಲೆ ಕೆಂಡದಲ್ಲಿ ಬೇಕಿದ್ರೆ ಸುಟ್ಕೋಬಹುದು, ಇಲ್ಲ ಎಣ್ಣೆಯಲ್ಲೂ ಕರೆದು ತಿನ್ಬಹುದು, ನಾವು ಬಳಸ್ಕೋಬಹುದು. ಆದ್ರಿಂದ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಈ ಹಲಸಿನ ಒಂದು ಪೌಷ್ಟಿಕತೆ ಮತ್ತೆ ಇದರಲ್ಲಿರುವಂತ ಉತ್ತಮವಾದಂತಹ ಜೀವಾಂಶಗಳು ಇದ್ರ ಬಗ್ಗೆ, ಹಾಗೇನೆ ಈ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆ ಬಗ್ಗೆ ತಿಳಿಸೋಣ ಅಂತ ಅಂದು ತಮ್ಮನ್ನ ಇಷ್ಟೆಲ್ಲ ಕೇಳಿದೆ, ಒಳ್ಳೆ ಮಾಹಿತಿ ಮಾಡಿಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಲಸಿನ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ಸವಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಜೇನು ಕೃಷಿ ಕುರಿತು ಮಾಹಿತಿ. ನಮ್ಮಲ್ಲಿರುವಂತಹ ವಿವಿಧ ಬಗೆಯ ಜೇನು ನೊಣಗಳಲ್ಲಿ ತುಡುವೆ ಜೇನು ಅಥವಾ ಪೊಟ್ರೆ ಜೇನು ಎಪಿಸ್ತೆರನ ಇಂಡಿಕಾ ಮಾತ್ರ ಸಾಕದಕ್ಕೆ ಯೋಗ್ಯವಾಗಿದೆ. ಇದರ ಜೊತೆಗೆ ಹೊರದೇಶದ ತಳಿಯಾದಂಥ ಎಪಿಸ್ ಮೆಲ್ಲಿಫೆರಾ ಎನ್ನುವಂಥ ಒಂದು ತಳಿಯನ್ನು ಕೂಡ ಸಾಕಾಣಿಕೆ ಮಾಡುವಂಥ ಪ್ರಯತ್ನಗಳು ನಡೆದಿದ್ದಾವೆ. ಈ ತಳಿ ಅತಿ ಸಾಧು ಸ್ವಭಾವದ ತಳಿ, ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಸ್ಥಿರವಾಗಿ ನೆಲೆಸುತ್ತೆ. ಆದರೆ ಇದಕ್ಕೆ ಹೆಚ್ಚು ಆಹಾರ ಬೇಕಾಗುತ್ತೆ. ಒಂದು ಜೇನುಗೂಡಿನಲ್ಲಿ ರಾಣಿ, ಕೆಲಸಗಾರ ನೊಣ ಮತ್ತು ಗಂಡು ನೊಣಗಳೆಂಬ 3 ವಿಧದ ನೊಣಗಳಿರ್ತವೆ. ಒಂದು ಸಾಧಾರಣ ಜೇನು ಕುಟುಂಬದಲ್ಲಿ ಸುಮಾರು 20,000 ರಿಂದ 40,000 ಜೇನು ನೊಣಗಳಿದ್ದು ಅವುಗಳಲ್ಲಿ ಒಂದೇ ಒಂದು ರಾಣಿ ನೊಣ ಇರುತ್ತೆ, ಉಳಿದವೆಲ್ಲನೂ ಕೆಲಸಗಾರ ನೊಣಗಳಾಗಿರ್ತವೆ. ಗಂಡು ನೊಣಗಳು ಹೊಸ ರಾಣಿ ಉತ್ಪತ್ತಿಯಾಗುವಂಥ ಕಾಲದಲ್ಲಿ ಮಾತ್ರ ಕಾಣಿಸ್ಕೊಳ್ತವೆ. ರಾಣಿ ನೊಣ ಕುಟುಂಬದ ಕೇಂದ್ರ ಬಿಂದುವಾಗಿರುತ್ತೆ. 2-3 ವರ್ಷದವರೆಗೆ ಅದು ಮೊಟ್ಟೆ ಇಟ್ಟು ಸಂತಾನಾಭಿವೃದ್ಧಿಯನ್ನು ಮಾಡ್ತಾ ಇರುತ್ತೆ. ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ, ಹೊಟ್ಟೆ ಉದ್ದವಾಗಿದ್ದು ಮೊನಚಾಗಿರುತ್ತೆ, ಕಪ್ಪು ಕಂದು ಬಣ್ಣವನ್ನು ಹೊಂದಿರುತ್ತೆ. ಗಂಡು ನೊಣಗಳು ಬಣ್ಣದಲ್ಲಿ ಅತಿ ಕಪ್ಪಾಗಿರ್ತವೆ, ರಾಣಿ ನೊಣಕ್ಕಿಂತ ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ. ಗಂಡು ನೊಣಗಳ ಮುಖ್ಯ ಕೆಲಸ ಅಂದರೆ ಹೊಸ ರಾಣಿ ನೊಣದ ಜೊತೆಯಲ್ಲಿ ವಂಶಾಭಿವೃದ್ಧಿಗೆ ಸಂಪರ್ಕವನ್ನು ಹೊಂದುವಂಥದ್ದು. ಈ ಸಂಪರ್ಕದ ನಂತರ ಉಳಿಯುವಂಥ ಗಂಡು ನೊಣಗಳನ್ನು ಕೆಲಸಗಾರ ನೊಣಗಳು ಕೊಂದು ಹಾಕ್ತವೆ. ಜೇನು ಕುಟುಂಬದಲ್ಲಿ ಅತ್ಯಂತ ಮುಖ್ಯವಾದಂಥವು ಅಂದರೆ ಕೆಲಸಗಾರ ನೊಣಗಳು. ಇವು ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ, ತಿಳಿ ಕಂದು ಮೈ ಬಣ್ಣವನ್ನು ಹೊಂದಿರ್ತವೆ, ಹೊಟ್ಟೆಯ ತುದಿ ಚೂಪಾಗಿರುತ್ತೆ, ಒಂದು ಚುಚ್ಚುವಂಥ ಮುಳ್ಳಿರುತ್ತೆ. ಕಾಲುಗಳು ಮತ್ತು ಬಾಯಿಯ ಭಾಗಗಳು ಸೂಕ್ತವಾಗಿ ಮಾರ್ಪಾಟಾಗಿರ್ತವೆ. ಪರಾಗ ಮತ್ತು ಮಕರಂದ ಸಂಗ್ರಹಣೆ ಮತ್ತು ಕೋಶಗಳ ನಿರ್ಮಾಣಕ್ಕೆ ಇವು ಸಹಕಾರಿಯಾಗ್ತವೆ. ಈ ಕೆಲಸಗಾರ ನೊಣಗಳು ರಾಣಿ ಮತ್ತು ಮರಿಗಳಿಗೆ ಆಹಾರವನ್ನು ಉಣಿಸುವಂಥದ್ದು, ಗೂಡನ್ನು ಸ್ವಚ್ಛ ಮಾಡುವಂಥದ್ದು, ನೀರಿನ ಸಂಗ್ರಹಣೆ, ವೈರಿಗಳಿಂದ ರಕ್ಷಣೆ, ಹೊಸ ಜಾಗ ಮತ್ತು ಆಹಾರದ ಮೂಲವನ್ನು ಕಂಡುಹಿಡಿಯುವಂಥದ್ದು ಮುಂತಾದ ಎಲ್ಲ ಕೆಲಸಗಳನ್ನು ಈ ಕೆಲಸಗಾರ ನೊಣಗಳು ಮಾಡ್ತವೆ. ಆಹಾರ ಸಂಗ್ರಹಣೆಗೆ ಸುಮಾರು 1-2 ಕಿಲೋಮೀಟರ್ವರೆಗೆ ಹಾರಾಡುವಂಥ ಈ ಕೆಲಸಗಾರ ನೊಣಗಳು ಸುಮಾರು 45-85 ದಿನ ಬದುಕಿರ್ತವೆ. ತಮ್ಮ ಗ್ರಂಥಿಯಿಂದ ಸ್ರವಿಸಲ್ಪಟ್ಟ ಮೇಣದಿಂದ ಕಟ್ಟಿ ಎರಡೂ ಪಕ್ಕದಲ್ಲಿ ಸಾವಿರಾರು ಷಡ್ಭುಜಾಕೃತಿಯ ಕಣಗಳನ್ನು ನಿರ್ಮಿಸ್ತವೆ. ಸಾಮಾನ್ಯವಾಗಿ ಎರಿಯ ಮೇಲ್ಭಾಗದ ಕಣಗಳಲ್ಲಿ ಜೇನುತುಪ್ಪ, ಇದಕ್ಕಿನ್ನ ಸ್ವಲ್ಪ ಕೆಳಭಾಗದಲ್ಲಿ ಪರಾಗ ಸಂಗ್ರಹಣೆ ಇರುತ್ತೆ. ಕೆಳಗಿನ 2/3 ಭಾಗವನ್ನು ಸಂತಾನಾಭಿವೃದ್ಧಿ ಮಾಡೋದಕ್ಕೆ ಉಪಯೋಗಿಸ್ತವೆ. ಇಲ್ಲಿ ಮೊಟ್ಟೆ, ಮರಿಹುಳುಗಳು ಮತ್ತು ಕೋಶಗಳಿರ್ತವೆ. ಹೊಸ ರಾಣಿ ಬೆಳೆಸುವಂಥ ಸಂದರ್ಭದಲ್ಲಿ ದುಂಡಾದ ರಾಣಿ ಕಣಗಳು ಎರಿಯ ತುದಿಯ ಭಾಗದಲ್ಲಿ ನಿರ್ಮಿಸಲ್ಪಡ್ತವೆ. ಜೇನು ಸಾಕಾಣಿಕೆ ಪ್ರಾರಂಭ ಮಾಡುವಂಥವರು ಜೇನು ನೊಣಗಳ ಕುಟುಂಬ, ಸ್ವಭಾವ, ಜೇನು ಸಾಕಾಣಿಕೆಯ ಉಪಕರಣಗಳು, ಜೇನು ಕೃಷಿಗೆ ಉಪಯುಕ್ತ ಸಸ್ಯಗಳ ಬಗ್ಗೆ ಮೊದಲು ತಿಳ್ಕೋಬೇಕಾಗತ್ತೆ. ಶಿಫಾರಸು ಮಾಡಿದ ISI ಜೇನು ಪೆಟ್ಟಿಗೆಗಳನ್ನು ಸಾಕಾಣಿಕೆಗೆ ಬಳಸ್ಕೋಬೇಕು. ಜೇನು ಸಾಕಾಣಿಕೆ ಸ್ಥಳದಿಂದ ಸುಮಾರು 1 ಕಿಲೋಮೀಟರ್ ಸುತ್ತಳತೆಯಲ್ಲಿ ವರ್ಷಪೂರ್ತಿ ಹೂಗಳು ಸಿಗೋ ರೀತಿಯಲ್ಲಿ ಸಸ್ಯ ಸಂಪತ್ತು ಇರಬೇಕಾಗತ್ತೆ. ಹಾಗೆಯೇ ಮಾಲಿನ್ಯ ಇಲ್ಲದೇ ಇರುವಂಥ ಗಾಳಿ ಮತ್ತು ನೀರು ಅವುಗಳಿಗೆ ಸಿಗಬೇಕು. ಜೇನು ಪೆಟ್ಟಿಗೆಗಳಿಗೆ ಮಳೆ, ಗಾಳಿ ಮತ್ತು ಬಿಸಿಲಿನಿಂದ ನಾವು ರಕ್ಷಣೆಯನ್ನು ಒದಗಿಸಬೇಕಾಗತ್ತೆ. ಜೇನು ಕುಟುಂಬಗಳನ್ನು ವಾರಕ್ಕೆ 1 ಆವೃತ್ತಿಯಂತೆ ನಾವು ಪರೀಕ್ಷಿಸ್ತಾ ಇರಬೇಕು. ಅಡಿ ಹಲಗೆಯನ್ನು 10-15 ದಿನಗಳಿಗೊಮ್ಮೆ ಸ್ವಚ್ಛ ಮಾಡಬೇಕು. ಯಾವುದೇ ಶತ್ರುವಿನ ಕಾಟ ಇಲ್ಲದಂತೆ ನಾವು ನೋಡ್ಕೋಬೇಕು. ಎರಿಗಳ ಮೇಲೆ ಕೆಲಸಗಾರರ ನೊಣಗಳು ಕುಳಿತಿರದೇ ಇದ್ದರೆ ಅಂತಹ ಎರಿಗಳನ್ನು ತೆಗೆದುಹಾಕಬೇಕಾಗತ್ತೆ. ಎರಿಗಳನ್ನು ಅಡ್ಡಾದೆಡ್ಡಿಯಾಗಿ ಕಟ್ಟಿದರೆ ಅವುಗಳನ್ನು ಕತ್ತರಿಸಿ ಸರಿಪಡಿಸಬೇಕು. ಕುಟುಂಬದಲ್ಲಿ ರಾಣಿ ನೊಣ ಇಲ್ಲದೇ ಇದ್ದರೆ ಬೇರೆ ಕುಟುಂಬದಿಂದ ಕೋಶಾವಸ್ಥೆಗೆ ಬಂದಿರುವಂಥ ರಾಣಿ ಇಲ್ಲದ ಕಣಗಳನ್ನು ಕತ್ತರಿಸಿ ತಂದು ಸೇರಿಸಬೇಕಾಗತ್ತೆ. ಇದು ಸಾಧ್ಯವಾಗದೇ ಇದ್ದರೆ ರಾಣಿ ಇಲ್ಲದ ಕುಟುಂಬವನ್ನು ಇನ್ನೊಂದು ರಾಣಿ ಇರುವ ಕುಟುಂಬದ ಜೊತೆಯಲ್ಲಿ ಸೇರಿಸಬೇಕಾಗತ್ತೆ. ಪ್ರಕೃತಿಯಲ್ಲಿ ಪರಾಗ ಮತ್ತು ಮಕರಂದದ ಪ್ರಮಾಣ ಕಡಿಮೆಯಾದರೆ ಸಕ್ಕರೆ ಪಾಕವನ್ನು ನಾವು ಕೊಡಬೇಕಾಗತ್ತೆ. ಹಾಗೆಯೇ ಕೃತಕ ಪರಾಗವನ್ನು ಕೂಡ ಒದಗಿಸಬೇಕು. ಕುಟುಂಬ ಸ್ವಾಭಾವಿಕವಾಗಿ ಪಾಲಾಗೋದನ್ನು ತಡೆಯೋದಕ್ಕೆ ಎರಿಗಳನ್ನು, ಅಂದರೆ ಈ ಜೇನು ಕುಟುಂಬಗಳನ್ನು 2-3 ದಿನಕ್ಕೊಮ್ಮೆ ಪರೀಕ್ಷಿಸ್ತಾ ಇರಬೇಕಾಗತ್ತೆ. ರಾಣಿ ಕಣಗಳು ಕಂಡುಬಂದರೆ ಅವುಗಳನ್ನು ಕಿತ್ತು ತೆಗಿತಾ ಇರಬೇಕಾಗತ್ತೆ, ಅಥವಾ ಹಳೆಯ ರಾಣಿ ಕಣವನ್ನು ತೆಗೆದುಹಾಕಿ ಹೊಸ ರಾಣಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಮಕರಂದ ಹೆಚ್ಚಾಗಿ ಸಿಗ್ತಾ ಇರುವಾಗ ಸಂಸಾರ ಕೋಣೆಯಲ್ಲಿ ಜೇನು ನೊಣಗಳ ಸಂಖ್ಯೆ ಮತ್ತು ಜೇನುತುಪ್ಪದ ಸಂಗ್ರಹಣೆ ಹೆಚ್ಚಾಗುತ್ತೆ. ಈ ಸಂದರ್ಭದಲ್ಲಿ ಮೇಣದ ಹಾಳೆಗಳಿಂದ ತುಂಬಿದಂಥ ಜೇನು ಕೋಣೆಯನ್ನು ಸಂಸಾರ ಕೋಣೆಯ ಮೇಲೆ ಇರಿಸಬೇಕಾಗತ್ತೆ. ಜೇನು ಕೋಣೆಯನ್ನು ನಾವು ಪರೀಕ್ಷಿಸ್ತಾ ಇರಬೇಕು. 70% ಕಣಗಳು ಜೇನಿನಿಂದ ಭರ್ತಿಯಾಗಿ ಮುಚ್ಚಲ್ಪಟ್ಟಿದ್ರೆ ಅದು ಜೇನುತುಪ್ಪವನ್ನು ತೆಗೆಯೋದಕ್ಕೆ ಸಕಾಲ. ಜೇನು ಕೋಣೆಯ ಎರಿಗಳನ್ನು ಜೇನು ನೊಣಗಳಿಂದ ಬೇರ್ಪಡಿಸಿ ಕಣಗಳ ಮುಚ್ಚಳವನ್ನು ಹರಿತವಾದ ಚಾಕುವಿನಿಂದ ಎರೆದು ಜೇನು ತೆಗೆಯುವಂಥ ಕೈಯಂತ್ರದ ಸಹಾಯದಿಂದ ತುಪ್ಪವನ್ನು ಬೇರ್ಪಡಿಸಬೇಕು. ಕೈಯಂತ್ರದ ಬಳಕೆಯಿಂದ ಎರಿಗಳು ಹಾಳಾಗೋದಿಲ್ಲ. ಇದರಿಂದ ಜೇನು ನೊಣಗಳು ಹೊಸ ಎರಿಗಳನ್ನು ನಿರ್ಮಿಸೋದಕ್ಕೆ ತಮ್ಮ ಶಕ್ತಿಯನ್ನು ವ್ಯಯಿಸುವಂಥ ಅಗತ್ಯ ಇರೋದಿಲ್ಲ. ಇದು ಹೆಚ್ಚು ಜೇನಿನ ಉತ್ಪಾದನೆಗೆ ಸಹಕಾರಿಯಾಗುತ್ತೆ. ಜೇನುತುಪ್ಪ ತೆಗೆದಂಥ ಎರಿಗಳನ್ನು ಪುನಃ ಜೇನು ಕೋಣೆಯೊಳಗಡೆ ಇಟ್ಟು ಮುಚ್ಚಳವನ್ನು ಮುಚ್ಚಬೇಕಾಗತ್ತೆ. ಜೇನು ನೊಣಗಳಿಗೆ ಹೇರಳವಾಗಿ ಆಹಾರ ದೊರೆಯುವಂಥ ಕಾಲದಲ್ಲಿ 15-20 ದಿನಗಳಿಗೊಮ್ಮೆ ನಾವು ಜೇನುತುಪ್ಪವನ್ನು ತೆಗೆಯಬಹುದು. ಮುಖ್ಯವಾಗಿ ಇಡೀ ವರ್ಷ ಜೇನು ಕುಟುಂಬಗಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಪ್ರತಿ ತಿಂಗಳು ಕೂಡ ಕೆಲವೊಂದು ಕ್ರಮಗಳನ್ನು ತಪ್ಪದೇ ಅನುಸರಿಸಬೇಕು. ಜನವರಿ ತಿಂಗಳಿನಲ್ಲಿ ರಾಣಿ ಕಣಗಳನ್ನು ಕಸಿ ಮಾಡಿ ಕೃತಕ ರೀತಿಯಲ್ಲಿ ರಾಣಿ ನೊಣ ಬರೋ ರೀತಿಯಲ್ಲಿ ನೋಡಿಕೊಂಡು ಕುಟುಂಬಗಳ ಸಂಖ್ಯೆಯನ್ನು ಹೆಚ್ಚಿಕೋಬೇಕಾಗತ್ತೆ. ಹಾಗೆಯೇ ಜೇನು ಕುಟುಂಬಗಳು ಪಾಲಾಗದನ್ನು ನಾವು ತಡೆಯಬೇಕಾಗತ್ತೆ. ಇನ್ನು ಫೆಬ್ರವರಿ ತಿಂಗಳಿನಲ್ಲಿ ಜೇನು ಕೋಣೆಯ ಚೌಕಟ್ಟುಗಳಿಗೆ ಮೇಣದ ಹಾಳೆಯನ್ನು ನಾವು ಹಾಕಬೇಕು. ಇದರಿಂದ ಹೆಚ್ಚು ಜೇನು ಕೋಣೆಗಳನ್ನು ನಾವು ತಯಾರಿಸಿ ಸಂಸಾರದ ಕೋಣೆಯ ಮೇಲೆ ಇಡಬೇಕಾಗತ್ತೆ. ಮಾರ್ಚ್ನಿಂದ ಮೇ ತಿಂಗಳ ಅವಧಿಯಲ್ಲಿ ಮಕರಂದ ಮತ್ತು ಪರಾಗ ಹೆಚ್ಚಾಗಿ ಸಿಗೋದ್ರಿಂದ ಪ್ರತಿ 8-10 ದಿನಗಳಿಗೊಮ್ಮೆ ಜೇನು ಕೋಣೆಯಲ್ಲಿ ಸಂಗ್ರಹ ಇರುವಂಥ ಜೇನುತುಪ್ಪವನ್ನು ಜೇನನ್ನು ಬೇರ್ಪಡಿಸುವಂಥ ಯಂತ್ರದ ಮೂಲಕ ನಾವು ಸಂಗ್ರಹಿಸಬೇಕಾಗತ್ತೆ. ಜೂನ್ನಿಂದ ಆಗಸ್ಟ್ ತಿಂಗಳ ಅವಧಿಯಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ಜೇನು ಕೋಣೆಗಳನ್ನು ತೆಗೆದು ಅವುಗಳನ್ನು ಸಂರಕ್ಷಿಸಿ ಸಂಗ್ರಹಿಸಬೇಕಾಗತ್ತೆ. ಅವುಗಳ ಸಂಖ್ಯೆಗೆ ಅನುಗುಣವಾಗಿ ಜೇನುಗೂಡಿನಲ್ಲಿ ಜೇನುತುಪ್ಪ ಮತ್ತು ಪರಾಗ ಇರುವಂಥ ಭಾಗವನ್ನು ಗೂಡಿನಲ್ಲೇ ಉಳಿಸ್ಕೋಬೇಕು. ಮಳೆಗಾಲದಲ್ಲಿ ನಾವು ಮುಖ್ಯವಾಗಿ ಈ ಕೃತಕ ರೀತಿಯಲ್ಲಿ ಸಕ್ಕರೆ ಪಾಕವನ್ನು ನೀಡಿ, ಅಂದರೆ ಆಹಾರವನ್ನು ನೀಡಿ ಜೇನು ಕುಟುಂಬಗಳನ್ನು ಕಾಪಾಡ್ಕೋಬೇಕಾಗತ್ತೆ. ಈ ಆಹಾರವನ್ನು ನೀಡಿ ನಾವು ಜೇನು ಕುಟುಂಬಗಳಿಗೆ ಒತ್ತರಿಸುವಂಥ ಹಲಗೆಯನ್ನು ನೀಡಿ ಶಾಖವನ್ನು ಕೂಡ ಕಾಪಾಡ್ಕೋಬೇಕಾಗತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ನಮ್ಮ ಪ್ರಕೃತಿನಲ್ಲಿ ಪರಾಗ ಮತ್ತು ಈ ಮಕರಂದದ ಬಳಕೆಯಿಂದ ಅಥವಾ ಈ ಕೃತಕ ರೀತಿಯಲ್ಲಿ ಆಹಾರವನ್ನು ಕೊಡೋದ್ರ ಮುಖಾಂತರ ಜೇನು ಕುಟುಂಬಗಳ ಸಂಖ್ಯೆಯನ್ನು ಹೆಚ್ಚಿಸ್ಕೋಬೇಕಾಗತ್ತೆ. ನವೆಂಬರ್ ತಿಂಗಳಿನಲ್ಲಿ ಜೇನು ನೊಣಗಳಲ್ಲಿ ಗಂಡು ನೊಣಗಳು ಉತ್ಪತ್ತಿಯಾಗೋ ರೀತಿಯಲ್ಲಿ ಜೇನು ನೊಣಗಳ ಮರಿಗಳನ್ನು ನಾವು ಆರಿಸಬೇಕಾಗತ್ತೆ. ಡಿಸೆಂಬರ್ ತಿಂಗಳಿನಲ್ಲಿ ರಾಣಿ ನೊಣಕ್ಕೆ ಕೃತಕವಾಗಿ ಆಹಾರವನ್ನು ನೀಡಿ ಹೆಚ್ಚು ಮೊಟ್ಟೆಗಳನ್ನು ಇಡೋದಕ್ಕೆ ನಾವು ಪ್ರೋತ್ಸಾಹಿಸಬೇಕಾಗತ್ತೆ. ಮತ್ತು ಜೇನುಗೂಡಿನಲ್ಲಿ ಈ ಮರಿ ನೊಣಗಳ ಸಂಖ್ಯೆ ಹೆಚ್ಚಾಗಿರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಬೇರೆ ಬೇರೆ ತಿಂಗಳಿನಲ್ಲಿ ಜೇನು ನೊಣಗಳಿಗೆ ಉಪಯುಕ್ತವಾದಂಥ ಸಸ್ಯಗಳು ಹೀಗಿದ್ದಾವೆ. ಜನವರಿ ತಿಂಗಳಿನಲ್ಲಿ ಮುಖ್ಯವಾಗಿ ತೆಂಗು, ಅಡಿಕೆ, ಸೀಗೆಕಾಯಿ, ನುಗ್ಗೆ, ಕೊತ್ತಂಬರಿ, ಬಾಳೆ, ಹರಳು, ಸೂರ್ಯಕಾಂತಿ, ಕಲ್ಲಂಗಡಿ ಹೂಗಳು ಲಭ್ಯವಾಗ್ತವೆ. ಫೆಬ್ರವರಿ ತಿಂಗಳಿನಲ್ಲಿ ಬಾಳೆ, ತೆಂಗು, ಮೂಲಂಗಿ, ಹರಳು, ಅಡಿಕೆ, ನುಗ್ಗೆ, ಕೊತ್ತಂಬರಿ, ಕಾಫಿ, ಸೂರ್ಯಕಾಂತಿ ಮತ್ತು ಕಲ್ಲಂಗಡಿ ಹೂಗಳು ಲಭ್ಯವಾಗ್ತವೆ. ಮಾರ್ಚ್ ತಿಂಗಳಿನಲ್ಲಿ ತೆಂಗು, ಬಾಳೆ, ಕಾಫಿ, ಅಡಿಕೆ, ಮೂಲಂಗಿ, ರಬ್ಬರು, ಈರುಳ್ಳಿ ಬೆಳೆಗಳು ಇರ್ತವೆ. ಏಪ್ರಿಲ್ ತಿಂಗಳಿನಲ್ಲಿ ಕೊತ್ತಂಬರಿ, ಸೌತೆ, ತೆಂಗು, ಅಡಿಕೆ, ಕಾಫಿನಲ್ಲಿ ಹೂಗಳು ಲಭ್ಯವಾಗ್ತವೆ. ಮೇ ತಿಂಗಳಿನಲ್ಲಿ ಹುಣಸೆ, ತೆಂಗು, ಅಡಿಕೆ, ಬಾಳೆ, ಸೂರ್ಯಕಾಂತಿ, ಸೌತೆ ಬೆಳೆಗಳು. ಜೂನ್ನಲ್ಲಿ ಸೂರ್ಯಕಾಂತಿ, ತೆಂಗು, ಅಡಿಕೆ, ಬಾಳೆ, ಸೀಬೆ, ಹುಣಸೆ, ನೇರಳೆ, ಸೌತೆ ಬೆಳೆಗಳು. ಜುಲೈನಲ್ಲಿ ಸೂರ್ಯಕಾಂತಿ, ತೆಂಗು, ಅಡಿಕೆ, ಬಾಳೆ, ಸೀಬೆ, ಹುಣಸೆ, ಮುಸ್ಕಿನ್ ಜೋಳ ಮತ್ತು ಸೌತೆ ಬೆಳೆಗಳು ಹೂವನ್ನು ಬಿಡ್ತವೆ. ಆಗಸ್ಟ್ ತಿಂಗಳಿನಲ್ಲಿ ಸೂರ್ಯಕಾಂತಿ, ತೆಂಗು, ಅಡಿಕೆ, ಬಾಳೆ, ಮುಸ್ಕಿನ್ ಜೋಳ, ಸೌತೆ ಬೆಳೆಗಳು ಹೂವನ್ನು ಬಿಡ್ತವೆ. ಇನ್ನು ಸೆಪ್ಟೆಂಬರ್ನಲ್ಲಿ ಸಾಸಿವೆ, ಅವರೆ, ಸೌತೆ, ಸೂರ್ಯಕಾಂತಿ, ತೆಂಗು, ಅಡಿಕೆ, ಬಾಳೆ ಬೆಳೆಗಳು ಹೂವನ್ನು ಬಿಡ್ತವೆ. ಅದೇ ಅಕ್ಟೋಬರ್ ತಿಂಗಳಿನಲ್ಲಿ ಸೀಗೆ, ಹರಳು, ಎಳ್ಳು, ಕೊತ್ತಂಬರಿ, ಅವರೆ, ಸೌತೆ, ಸೂರ್ಯಕಾಂತಿ, ತೆಂಗು, ಅಡಿಕೆ, ಬಾಳೆ ಇವು ಹೂಗಳನ್ನು ಬಿಡ್ತವೆ. ನವೆಂಬರ್ ತಿಂಗಳಿನಲ್ಲಿ ಸಾಸಿವೆ, ಸೂರ್ಯಕಾಂತಿ, ತೆಂಗು, ಅಡಿಕೆ, ಬಾಳೆ, ಸೀಗೆಗಳು ಹೂವನ್ನು ಬಿಟ್ಟರೆ ಡಿಸೆಂಬರ್ ತಿಂಗಳಿನಲ್ಲಿ ಸೂರ್ಯಕಾಂತಿ, ತೆಂಗು, ಅಡಿಕೆ, ಬಾಳೆ, ಸೀಗೆ ಬೆಳೆಗಳು ಹೂಗಳನ್ನು ಬಿಡ್ತವೆ. ಹೀಗೆ ಇಡೀ ವರ್ಷ ಬೇರೆ ಬೇರೆ ಬೆಳೆಗಳು ಹೂಗಳನ್ನು ಬಿಡೋದರಿಂದ ಈ ಜೇನು ಕೃಷಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಹಾಗೆಯೇ ಈ ಬೆಳೆಗಳ ಇಳುವರಿ ಕೂಡ ಹೆಚ್ಚಾಗುತ್ತೆ, ನಮ್ಮ ಬೆಳೆಯ ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ. ಜೇನು ಪೆಟ್ಟಿಗೆ, ಜೇನು ಕುಟುಂಬ, ಈ ಜೇನು ಪೆಟ್ಟಿಗೆಗೆ ಬಳಸುವಂಥ ಸ್ಟ್ಯಾಂಡು ಇವುಗಳನ್ನೆಲ್ಲ ರಿಯಾಯಿತಿ ದರದಲ್ಲಿ ತೋಟಗಾರಿಕಾ ಇಲಾಖೆ ಒದಗಿಸುತ್ತೆ. ರೈತ ಬಾಂಧವರು ಜೇನು ಸಾಕಾಣಿಕೆ ಬಗ್ಗೆ ಮತ್ತು ಜೇನು ಸಾಕಾಣಿಕೆಗೆ ಇರುವಂಥ ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ತಿಳ್ಕೋಬಹುದು. ಇದುವರೆಗೆ ಜೇನು ಕೃಷಿ ಕುರಿತು ಮಾಹಿತಿ ಕೇಳಿದಿರಿ. ರೈತ ಬಾಂಧವರು ಬಿತ್ತನೆ ಬೀಜವನ್ನು ಖರೀದಿ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಅಧಿಕೃತ ಬಿತ್ತನೆ ಬೀಜದ ಮಾರಾಟಗಾರರಿಂದಲೇ ಬಿತ್ತನೆ ಬೀಜವನ್ನು ಕೊಂಡ್ಕೋಬೇಕು. ಬಿತ್ತನೆ ಬೀಜವನ್ನು ಖರೀದಿ ಮಾಡಿದಾಗ ತಪ್ಪದೇ ಅಧಿಕೃತ ರಸೀದಿಯನ್ನು ಪಡೆಯಬೇಕಾಗತ್ತೆ. ರಸೀದಿಯಲ್ಲಿ ಲಾಟ್ ನಂಬರನ್ನು ನಮೂದಿಸಿರಬೇಕು. ಚೀಲದ ಮೇಲೆ ನಮೂದಿಸಿರೋ ರೀತಿಯಲ್ಲಿ ತೂಕ ಸರಿಯಾಗಿದೆಯೇ ಇಲ್ಲವೇ ಎಂಬುದನ್ನು ಖಚಿತ ಮಾಡ್ಕೋಬೇಕು. ಜೊತೆಗೆ ಆ ಬಿತ್ತನೆ ಬೀಜದ ಚೀಲಕ್ಕೆ ಯಂತ್ರದಿಂದ ಹೊಲಿಗೆಯನ್ನು ಹಾಕಲಾಗಿದೆಯೇ ಎನ್ನುವುದನ್ನು ಖಚಿತ ಮಾಡ್ಕೋಬೇಕಾಗತ್ತೆ. ಬಿತ್ತನೆ ಬೀಜದ ಉತ್ಪಾದಕರು ಮತ್ತು ಮಾರಾಟಗಾರರ ವಿಳಾಸವನ್ನು ಗಮನಿಸಬೇಕು. ಬಿತ್ತನೆ ಬೀಜ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪರೀಕ್ಷಿಸಲ್ಪಟ್ಟು ಗುಣಮಟ್ಟದ ಬಗ್ಗೆ ದೃಢೀಕರಣವನ್ನು ಪಡ್ಕೊಂಡಿದೆಯೇ ಇಲ್ಲವೇ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ದೃಢೀಕರಣಕ್ಕಾಗಿ ಕೆಲವೊಂದು ಟ್ಯಾಗ್ಗಳನ್ನು ಅಳವಡಿಸಲಾಗಿರುತ್ತೆ. ಇದನ್ನು ನಾವು ಖಾತ್ರಿಪಡಿಸ್ಕೋಬೇಕು. ಬಿತ್ತನೆಗೆ ಮುಂಚೆ ಬೀಜ ಮೊಳೆಯುವಿಕೆಯ ಪ್ರಮಾಣವನ್ನು ಪರೀಕ್ಷೆ ಮಾಡ್ಕೋಬೇಕು. ಬಿತ್ತನೆ ಬೀಜವನ್ನು ಕೀಟನಾಶಕದಿಂದ ಉಪಚರಿಸಲಾಗಿದೆಯೇ ಎಂಬುದನ್ನು ಗಮನಿಸ್ಕೋಬೇಕು. ಬಿತ್ತನೆ ಬೀಜದ ಚೀಲ, ಸ್ವಲ್ಪ ಪ್ರಮಾಣದ ಬಿತ್ತನೆ ಬೀಜ, ಜೊತೆಗೆ ಈ ದೃಢೀಕರಣದ ಬಗ್ಗೆ ಲಗತ್ತಿಸಿರುವಂಥ ಟ್ಯಾಗ್ಗಳನ್ನು ಬೆಳೆ ಘಟವಾಗುವವರೆಗೂ ಕೂಡ ಸುರಕ್ಷಿತವಾಗಿ ಕಾಯ್ದಿಟ್ಕೋಬೇಕಾಗತ್ತೆ. ಜೊತೆಗೆ ಆ ಬಿತ್ತನೆ ಬೀಜದ ಉತ್ಪಾದನಾ ದಿನಾಂಕ ಮತ್ತು ಅದರ ವಾಯಿದೆ ಅಥವಾ ಅವಧಿ ಬಗ್ಗೆನೂ ಕೂಡ ನಾವು ಗಮನಿಸಬೇಕಾಗತ್ತೆ. ಇನ್ನು ರೈತ ಬಾಂಧವರು ಕೀಟನಾಶಕಗಳನ್ನು ಖರೀದಿ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಕೀಟನಾಶಕಗಳನ್ನು ಅಧಿಕೃತ ಮಾರಾಟಗಾರರಿಂದಲೇ ಖರೀದಿ ಮಾಡಬೇಕು. ಕೀಟನಾಶಕವನ್ನು ಖರೀದಿಸಿದಾಗ ತಪ್ಪದೇ ಅಧಿಕೃತ ರಸೀದಿಯನ್ನು ಪಡೆಯಬೇಕಾಗತ್ತೆ. ರಸೀದಿಯಲ್ಲಿ ಬ್ಯಾಚ್ ನಂಬರು ಜೊತೆಗೆ ಲಾಟ್ ನಂಬರು ಹಾಗೆಯೇ ಖರೀದಿಸಿದಂಥ ಪ್ರಮಾಣವನ್ನು ಕೂಡ ತಪ್ಪದೇ ನಮೂದಿಸಿರಬೇಕು. ಕೀಟನಾಶಕದ ಬಾಟಲಿ ಅಥವಾ ಪೊಟ್ಟಣ ತೆರೆದಿಲ್ಲ ಎನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. ಕೀಟನಾಶಕದ ಉತ್ಪಾದಕರು ಮತ್ತು ಮಾರಾಟಗಾರರ ವಿಳಾಸವನ್ನು ಗಮನಿಸಬೇಕಾಗತ್ತೆ. ಕೀಟನಾಶಕದ ಬಾಟಲಿ ಅಥವಾ ಪೊಟ್ಟಣದ ಮೇಲೆ ISI ಚಿಹ್ನೆ ಇರೋದನ್ನು ಗಮನಿಸಬೇಕು. ಜೊತೆಗೆ ಕೀಟನಾಶಕದ ತಾಂತ್ರಿಕ ಹೆಸರು, ಮಾರಾಟದ ಹೆಸರು, ಕ್ರಿಯಾಶೀಲ ವಸ್ತು ಮತ್ತು ಅದರ ಪ್ರಮಾಣವನ್ನು ನಮೂದಿಸಲಾಗಿದೆಯೇ ಎಂಬುದನ್ನು ಖಾತ್ರಿ ಮಾಡ್ಕೋಬೇಕಾಗತ್ತೆ. ಕೀಟನಾಶಕದ ಉತ್ಪಾದನಾ ದಿನಾಂಕ ಮತ್ತು ಅವಧಿ ಮೀರುವಂಥ ದಿನಾಂಕಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಅದನ್ನು ನೋಡಿಕೊಂಡೇ ಕೊಂಡ್ಕೋಬೇಕಾಗತ್ತೆ. ಕೀಟನಾಶಕದ ಗುಣಮಟ್ಟದ ಬಗ್ಗೆ ಅನುಮಾನ ಇದ್ದರೆ ಸಮೀಪದ ಕೀಟನಾಶಕ ಪರಿವೀಕ್ಷಕರ ಮುಖಾಂತರ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಗುಣಮಟ್ಟದ ಖಾತ್ರಿಯನ್ನು ಮಾಡ್ಕೋಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು ಅಥವಾ ಕೃಷಿ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸ್ಬೋದು. ರೈತರ ಸಹಾಯವಾಣಿ 1800-4255-3553 ಕರೆ ಮಾಡಬಹುದು. ಹಾಗೆಯೇ ಕಿಸಾನ್ ಕಾಲ್ ಸೆಂಟ್ರೂ ಕೂಡ ರೈತರು ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು. ಕಿಸಾನ್ ಕಾಲ್ ಸೆಂಟರ್ನ ಸಂಖ್ಯೆ ಹೀಗಿದೆ: 1800-1501. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 26,000 ರೂಪಾಯಿಗಳಿಂದ 27,000 ರೂಪಾಯಿಗಳು, ಅರೇಬಿಕಾ ಚೆರಿ 14,000 ರೂಪಾಯಿಗಳಿಂದ 15,100 ರೂಪಾಯಿಗಳು, ರೊಬಸ್ಟ ಪಾರ್ಚ್ಮೆಂಟ್ 19,000 ರೂಪಾಯಿಗಳಿಂದ 20,000 ರೂಪಾಯಿಗಳು, ರೊಬಸ್ಟ ಚೆರಿ 10,150 ರೂಪಾಯಿಗಳಿಂದ 10,850 ರೂಪಾಯಿಗಳು. ಇದು ಇಂದಿನ ಕೃಷಿರಂಗ. ನಾಳಿನ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಮೂಲತ್ತು ಹೆರವನಾಡು ಗ್ರಾಮತ್ರ ಮಡಿಕೇರಿ ರಾಜಸೀಟ್ರ ಪಕ್ಕ ವಾಸೆಂಜ ಬೊಳ್ಳಿಯಂಡ ಒಕ್ಕಪಟ್ಟಿದ್ದಾರೆ ಮುತ್ತಪ್ಪ ಹಿಂಗ ಇಂದು ಮರಣಪಟ್ಟಿದೆ. ತಮ್ಮ ತಂಜಿ ಬೈತ್ರ ನಿವೃತ್ತ ಜಾಯಿಂಟ್ ಲೇಬರ್ ಕಮಿಷನರ್ ಮುತ್ತಪ್ಪ ಇಂಗಡ ಆಕಿರಿ ಕಾರ್ಯ ನಾಳೆ ಫಲಕ 11 ಗಂಟೆಗೆ ಮಡಿಕೇರಿ ಕೊಡೋ ಸಮಾಜಕ್ಕೆ ಹಾಕೊಳ್ತು ನಡಪ. ಕಟ್ಟೆಮಾಡು ಗ್ರಾಮದ ಗುಡ್ಡೆಮನೆ ಭೀಮಯ್ಯ ದಾದಾ ಅವರು ತಮ್ಮ 77ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿರ್ತಾರೆ. ಮೃತರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಕಟ್ಟೆಮಾಡುವಿನ ಸ್ವಗೃಹದಲ್ಲಿ ನಡೆಯಲಿದೆ. ಸೋಮವಾರಪೇಟೆ ತಾಲೂಕು 30 ಕ್ಲೂ ಗ್ರಾಮತ್ರ ಮುಕ್ಕಟ್ಟಿರ ಅಣ್ಣಿ ಅಯ್ಯಪ್ಪ ಇಂದು ಫಲಕ ಮರಣಪಟ್ಟಿದೆ. ಇಳ ದಂಡು ಬೈತ್ರ ಮುಕ್ಕಟ್ಟಿರ ಅಣ್ಣಿ ಅಯ್ಯಪ್ಪ ಇಂಗಡ ಆಕಿರಿ ಕಾರ್ಯ ನಾಳೆ ತಿಂಗಳಾಚೆ ಮಜ್ಜಂತ್ರ ಮೀದ ಮುಕ್ಕಟ್ಟಿರ ಒಕ್ಕತೋಟುಗಳಂತೂ ನಡಪ. ಹಾತೂರು ಗ್ರಾಮದ ಒಕ್ಕಲಿಗರ ದೊಡ್ಡಮನೆ ಸುಬ್ರಹ್ಮಣಿ ಅವರು ಇಂದು ನಿಧನರಾದರು. 78 ವರ್ಷ ಪ್ರಾಯದ ದೊಡ್ಡಮನೆ ಸುಬ್ರಹ್ಮಣಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಹಾತೂರು ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಚೊಂಪಿ. ಪ್ರಾಯೋಜಕರು ಏಟ್ರಿಯಾ ಇನ್ಫೋಟೆಕ್ ಬೆಂಗಳೂರು. ಮಾಲೀಕರು ತುಮ್ತಜ್ಜಿರಾ ಸಂದೀಪ್ ಸುನಿ, 69 ಗ್ರಾಮ ಮಡಿಕೇರಿ ತಾಲೂಕು. ಮೊಬೈಲ್ 9986123561. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಶೀದ್. ಜೊಂಪೆನ ವಿವರ. ಕೇಂದ್ರ ಪುರಸ್ಕೃತ ಯೋಜನೆಯಡಿಲಿ ಪ್ರಾಯೋಜಕತ್ವ ತೇಳುವ ಕಾರ್ಯಕ್ರಮನ 18 ವರ್ಷದೊಳಗಿನ ಮಕ್ಕಳಿಗೆ ವಿಸ್ತೃತ ಕುಟುಂಬದ ವಾತಾವರಣದಲ್ಲಿ ಆರೈಕೆ ಮಾಡುವ ಉದ್ದೇಶದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಮಕ್ಕಳ ರಕ್ಷಣಾ ಘಟಕದ ಕಡೆಯಿಂದ ಪ್ರತಿ ಜಿಲ್ಲೆಯಲ್ಲಿ ಜಾರಿಗೆ ತಂದಿದ್ದು, ತಿಂಗಳಿಗೆ 4,000 ರೂಪಾಯಿನ ಫಲಾನುಭವಿಗಳ ಖಾತೆಗೆ ಹಾಕ್ತಾ ಇದ್ದು, 2013-14 ಇಸುವಿನಿಂದ ಈ ಯೋಜನೆ ಚಾಲ್ತಿಯಲ್ಲಿದ್ದು, ಅನಾಥರಾಗಿರುವ ಮಕ್ಕ ಮತ್ತೆ ವಿಸ್ತೃತ ಕುಟುಂಬದೊಟ್ಟಿಗೆ ವಾಸಿಸ್ತಿರೋಕೆ ಈ ಯೋಜನೆ ಸಹಕಾರಿಯಾದೆ. ಪ್ರತಿ 3 ತಿಂಗಳಿಗೆ ಒಮ್ಮೆ ಫಲಾನುಭವಿಗಳಿಂದ ಅರ್ಜಿ ಪರಿಷ್ಕರಣೆ, ಹಾಗೆ ಹೊಸ ಅರ್ಜಿಗಳನ್ನ ತಗೊಂಡವೆ. ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ರಕ್ಷಣಾ ಘಟಕದ ಕಚೇರಿನ ಸಂಪರ್ಕಿಸಕ. ಮಳೆನ ರಭಸ ಮತ್ತೆ ಜಾಸ್ತಿಯಾಗಿದ್ದು ಹಾರಂಗಿ ಅಣೆಕಟ್ಟು ತುಂಬಿರುವ ಹಂತಕ್ಕೆ ಬಂದಿದ್ದು, ಮುನ್ನೆಚ್ಚರಿಕೆ ಕ್ರಮ ಆಗಿ 4,000 ಕ್ಯೂಸೆಕ್ಸ್ ನೀರಿನ ನದಿಗೆ ಬಿಡ್ತಾ ಇದ್ದು, ಅಣೆಕಟ್ಟಿಂದ ನೀರಿನ ಹೊರಗೆ ಬಿಡ್ತಿರುವುದರಿಂದ ಎಚ್ಚರಿಕೆ ಕ್ರಮ ಆಗಿ ಕಂದಾಯ ಇಲಾಖೆ ಕಾವೇರಿ ನದಿ ಹತ್ತಿರದ ಗ್ರಾಮಸ್ಥರಿಗೆ ಎಚ್ಚರಿಸುವ ಕೆಲಸದಲ್ಲಿ ಮುಂದಾಗಿಟ್ಟು, ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಅವರ ಸೂಚನೆಯಂತೆ ನದಿ ಹತ್ತಿರ ವಾಸ ಇರುವ ನಿವಾಸಿಗ ಸುರಕ್ಷತೆಯಲ್ಲಿ ಇರುವಂಗೆ ಮಾಹಿತಿ ಕೊಟ್ಟಳು. ಗೊಂದಿ ಬಸವನಹಳ್ಳಿ ಕುಶಾಲನಗರ ಸಂಪರ್ಕ ರಸ್ತೆಯಾಗಿರುವ ಗೊಂದಿ ಬಸವನಹಳ್ಳಿ ಗ್ರಾಮದ ಮುಟ 1 ಕೋಟಿ ಖರ್ಚಿನ ರಸ್ತೆ ಕೆಲಸ ಶುರುವಾಗಿದ್ದು, ಈ ಕೆಲಸದ ಭೂಮಿಪೂಜನ ಮಡಿಕೇರಿ ಕ್ಷೇತ್ರ ಶಾಸಕರಾಗಿರುವ ಡಾಕ್ಟರ್ ಮಂತರ್ ಗೌಡ ಅವರು ನೆರವೇರಿಸಿದರು. ಶ್ರೀಮಂಗಲ ಹುದಿಕೇರಿ ಪಟ್ಟಣ ಹೈಸೊಡ್ಲೂರು ಗ್ರಾಮದಲ್ಲಿ 19.34 ಕೋಟಿ ರೂಪಾಯಿನ ಅನುದಾನದಲ್ಲಿ ಕಟ್ಟುತ್ತಿರುವ 66/11 kV ವಿದ್ಯುತ್ ಸರಬರಾಜು ಉಪಕೇಂದ್ರದ ಕೆಲಸಕ್ಕೆ ವೀರಶ್ಪೇಟೆ ಕ್ಷೇತ್ರ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಭೂಮಿಪೂಜೆ ಮಾಡಿದರು. ಇವು ಮಾತಾಡಿ, ಈ ಉಪಕೇಂದ್ರನ ಸ್ಥಾಪನೆಯಾದ ಮೇಲೆ ಇಲ್ಲಿನ ಕರೆಂಟ್ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ವೀರಶ್ಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 5 ಕರೆಂಟ್ ಉಪಕೇಂದ್ರಗಳ ಸ್ಥಾಪನೆಗೆ ಸರ್ಕಾರ ಒಪ್ಪಿಗೆ ಕೊಟ್ಟುಬಿಟ್ಟಂತ ಇವು ಹೇಳಿದವು. ಕೂಡಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಮೊರಾಜಿ ದೇಸಾಯಿ ವಸತಿ ಸ್ಕೂಲಿ ವಿದ್ಯಾರ್ಥಿಗಳಿಗೆ ಮಲೇರಿಯಾ ಮತ್ತು ಡೆಂಗ್ಯೂ ಜ್ವರದ ಹಾಗೆ ಕೋವಿಡ್ ಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆ ಹಾಗೆ ತಡೆಗಟ್ಟಿಗೆ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ತಿಳುವಳಿಕೆ ಮೂಡಿಸಿದವು. ಇಂಡಿಯನ್ ರೇಡಿಯಾಲಜಿಕಲ್ ಮತ್ತು ಇಮೇಜಿಂಗ್ ಅಸೋಸಿಯೇಷನ್ನ ಕರ್ನಾಟಕ ಘಟಕದ ವತಿಯಿಂದ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಎಕ್ಸ್ರೇ ವಿಭಾಗ ಮತ್ತು ಕರ್ನಾಟಕ ಸರ್ಕಾರಿ ವೈದ್ಯಕೀಯ ಅಧಿಕಾರಿಗಳ ಸಂಘದ ಶಾಲೆನ ವತಿಯಿಂದ ರೇಡಿಯಾಲಜಿ ಸಮಾವೇಶ ನಡೆತ. ಸಿಟಿ ಸ್ಕ್ಯಾನಿಂಗ್ ಮಾಡಿ ಹೃದಯಾಘಾತದ ಬಗ್ಗೆ ತಿಳಿದುಕೊಂಡು, ಗರ್ಭಿಣಿಯರ ಸ್ಕ್ಯಾನಿಂಗ್ ಮಾಡಿಕನ ಕೂಸು ಅವನ ಹೊಟ್ಟೆಲಿರ್ಕನ ಏನಾರು ಅಂಗವೈಕಲ್ಯ ಇದ್ದರೆ ಅದನ್ನು ಕಂಡುಹಿಡಿಯೋದು ಸೇರಿದಂಗೆ ಬ್ಯಾರೆ ಬ್ಯಾರೆ ತಂತ್ರಜ್ಞಾನ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದವು. ತಿರುವನಂತಪುರನ ಸಿಎಸ್ಐಆರ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯಲ್ಲಿ NIIST ಸುವರ್ಣ ಮಹೋತ್ಸವ ಆಚರಣೆಗಾಗಿ ಏರ್ಪಾಟು ಮಾಡಿದ್ದ ಮುಂದಿನ ಪೀಳಿಗೆನ ಆಹಾರ ತಂತ್ರಜ್ಞಾನಗಳು ಸುಸ್ಥಿರ ನಾಳೆಗಾಗಿ ಸಂಸ್ಕರಣೆ ಸಮಾವೇಶ ನಡೆತ. ಈ ಕಾರ್ಯಕ್ರಮನ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ್ ಸಂಗಪ್ಪ ಆಲೂರು ಅವರು ಉದ್ಘಾಟನೆ ಮಾಡಿ ಮಾತಾಡಿ, ಮುಂದಿನ ಪೀಳಿಗೆನ ಆಹಾರ ಸಂಸ್ಕರಣೆನ ಸ್ಮಾರ್ಟ್, ಸ್ವಚ್ಛ ಮತ್ತು ಸುಸ್ಥಿರ ಆಹಾರ ವ್ಯವಸ್ಥೆ ಕಡೆಗೆ ಒಂದು ಹೆಜ್ಜೆ ಆಗುಟ್ಟುತ್ತ ಹೇಳ್ದು. ಈ ಹೊತ್ತಲ್ಲಿ ಆಹಾರ ಸಂಸ್ಕರಣೆ ಮತ್ತು ಜೀವ ವಿಜ್ಞಾನ ಕ್ಷೇತ್ರಗಳಲ್ಲಿ ಜಂಟಿ ಸಂಶೋಧನೆ, ಶೈಕ್ಷಣಿಕ ವಿನಿಮಯ ಮತ್ತು ಸಾಮರ್ಥ್ಯ ವೃದ್ಧಿನ ಉತ್ತೇಜಿಸಿಕೆ ಸಿಎಸ್ಐಆರ್ NIIST ಮತ್ತು ಕೊಡಗು ವಿಶ್ವವಿದ್ಯಾಲಯದ ನಡುವೆ ತಿಳುವಳಿಕೆ ಒಪ್ಪಂದ ಮಾಡಿಕೊಂಡವು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಏಟ್ರಿಯಾ ಇನ್ಫೋಟೆಕ್ ಬೆಂಗಳೂರು. ಮಾಲೀಕರು ತುಮ್ತಜ್ಜಿರಾ ಸಂದೀಪ್ ಸುನಿ, 69 ಗ್ರಾಮ ಮಡಿಕೇರಿ ತಾಲೂಕು. ಮೊಬೈಲ್ 9986123561. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. Admissions are open for the year 2025 and 26. Kork Institute of PU College, Ponnampete, Kodagu. For PCMB, PCMC, EBAC, EBM, special scholarships, free ships and free concessions are available for state, district, school toppers, national and state level achievers in sports and other co-curricular activities. With best sports amenities, separate hostel for boys and girls and exclusive JEE, NEET, CET and NDA coaching. For more info, call 9611-55457.